ಆಮೇಲೆ ಈ ತುಕ್ಕು ರೋಗ, ಎಲೆ ಚುಕ್ಕೆ ರೋಗಗಳನ್ನು ಹತೋಟಿ ಮಾಡಲಿಕ್ಕೆ ನಾವು ಈಗಲೇ ಸಿಗ ಸಿಂಪಡಣೆ ಏನು ಮಾಡಬೇಕು, ರಾಸಾಯನಿಕಗಳನ್ನು ಮಾಡಬೇಕು ಅಂತ ಹೇಳಿದ್ವಿ. ಇದಲ್ಲದೇ ನಾವು ಮೂಲ ಗೊಬ್ಬರವಾಗಿ ಪೊಟ್ಯಾಶ್ ಹಾಗೂ ಸತುವಿನ ಸಲ್ಫೇಟನ್ನು ಕೊಡುವುದರಿಂದ ಸಹಿತ ಈ ರೋಗಗಳ ಬಾಧೆ, ಕೀಟಗಳ ಬಾಧೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ. ಇದನ್ನು ಸಹಿತ ರೈತರು ಗಮನ ವಹಿಸಬೇಕು. ಈಗ ಕೇವಲ ಡಿ ಎ ಪಿ ಹಾಕೋದ್ರಿಂದ ಅಷ್ಟೇ ಬೆಳೆ ಸಮರ್ಪಕವಾಗಿ ಬೆಳೆದಿಲ್ಲ, ಅದರಿಂದ ಕೀಟಬಾಧೆ ಹೆಚ್ಚಿಗಾಗೋ ಹೆಚ್ಚಿಗಾಗುವ ಒಂದು ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ನಾವು ಪೊಟ್ಯಾಶ್ ಮೂಲ ಗೊಬ್ಬರವಾಗಿ ಹಾಗೂ ಸತುವಿನ ಸಲ್ಫೇಟನ್ನು ಮೂಲ ಗೊಬ್ಬರ ಕೊಡೋದ್ರಿಂದ ಎಲೆಗಳಿಗೆ ಬರುವಂಥ ರೋಗ ಹಾಗೂ ಕೀಟಗಳನ್ನು ಸಹಿತ ಸ್ವಲ್ಪ ಮಟ್ಟಿಗೆ ನಾವು ಹತೋಟಿಯಲ್ಲಿ ಇಡಬಹುದು ಅನ್ನೋದನ್ನು ಕಂಡು ಬಂದಿದೆ. ಹಾಗಾಗಿ ರೈತರ ಅದರ ಬಗ್ಗೆ ಗಮನ ವಹಿಸಬೇಕು. ಆಮೇಲೆ ಬೆಳೆ ಹೂವಾಡಿದ ನಂತರ, ತೆನೆ ಬಂದ ನಂತರ ಅವಾಗ ಕೆಲವೊಂದು ಕಪ್ಪು ಕಾಂಡು ಕೊಳೆ ರೋಗ ಅಂತ ಬರ್ತದೆ. ಅದು ಯಾಕೆ ಬರ್ತದಂದರೆ ಈಗ ಭೂಮಿಯಲ್ಲಿ ತೇವಾಂಶ ಕಡಿಮೆ ಆದಾಗ, ವಾತಾವರಣದಲ್ಲಿ ಮಳೆ ಹೋಯಿತು ಅಂದರೆ, ಆಮೇಲೆ ಅಥವಾ ಆರ್ದ್ರತೆ ಕಡಿಮೆ ಆಯಿತು ಅಂದರೆ, ತೇವಾಂಶ ಕಡಿಮೆ ಆಯಿತು ಅಂದರೆ, ಉಷ್ಣಾಂಶ ಜಾಸ್ತಿ ಆಯಿತು ಅಂದರೆ, ಅಂಥ ಸಂದರ್ಭದಲ್ಲಿ ಸಹಿತ ಈ ಕಪ್ಪು ಕಾಂಡು ಕೊಳೆ ರೋಗ ಅಂತ ಬರ್ತದೆ. ಒಂದು ಅದು ಏನಂದರೆ ಬೆಳೆ ಮಾಗುವಕ್ಕಿಂತ ಮುಂಚಿತರೇ ಮಾಗಿ ಇತ್ತೇನೆ ಗಿಡಗಳು ನೆಲಕ್ಕೆ ಉರುಳುವಂಥ ಒಂದು ಕಪ್ಪು ಕಾಂಡು ಕೊಳೆ ರೋಗ ಬಾಧೆ. ಅದನ್ನು ನಿಯಂತ್ರಿಸ್ಬೇಕಾದ್ರೆ ನಾವು ಸುಮಾರು ಬೆಳೆ ಹೂವಾಡೋಕ್ಕಿಂತ ಮುಂಚಿತ ಆ ಸಮಯದಲ್ಲಿ ನಮಗೆ ಒಂದು ಎಕರೆಗೆ 40 ಕಿಲೋಗ್ರಾಮ್ನಷ್ಟು ಹೆಚ್ಚಿಗೆ ಪೊಟ್ಯಾಶ್, ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಶನ್ನು ಬೆಳೆಗೆ ಒದಗಿಸ್ಬೇಕಾಗ್ತದೆ. ಆ ರೀತಿ ಮಾಡೋದನ್ನು ಸಹಿತ ಆಮೇಲೆ ಸಾಧ್ಯದಷ್ಟು ನಾವು ಏನೋ ನೀರಾವರಿ ಒಂದು ಅನುಕೂಲ ಇತ್ತಿದ್ರಂದರೆ ಒಂದು ನೀರನ್ನು ಕೊಡೋದ್ರಿಂದ ಸಹಿತ ಈ ಕಪ್ಪು ಕಾಂಡು ಕೊಳೆ ರೋಗವನ್ನು ಬಾಧೆಯನ್ನು ನಾವು ನಿಯಂತ್ರಿಸಬಹುದು. ಡಾಕ್ಟರ್ ಎಸ್ ಐ ಹರ್ಲಾಪುರ ಅವರೇ, ಒಬ್ಬ ಕೃಷಿ ವಿಜ್ಞಾನಿಯಾಗಿ ಗೋವಿನಜೋಳ ಮತ್ತು ಸಸ್ಯ ರೋಗ ಶಾಸ್ತ್ರದ ಒಂದು ವಿಷಯದೊಳಗೆ ಸಾಕಷ್ಟು ಅನುಭವ ಉಳ್ಳಂಥವರು, ಗೋವಿನಜೋಳ ಬೆಳೆಯ ಉತ್ಪಾದನೆ ಮತ್ತು ಸಸ್ಯ ಸಂರಕ್ಷಣಾ ತಾಂತ್ರಿಕತೆಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ. ಮುಖ್ಯವಾಗಿ ಈಗ ಗೋವಿನಜೋಳಕ್ಕೆ ನಾವು ಏನಂತೀವಿ, ಕ್ವೀನ್ ಆಫ್ ಸೆರಿಲ್ಸ್ ಅಂತಾರೆ. ಪ್ರತಿ ಈ ತರ ಜೋಳ, ಗೋಧಿ ಇವೆಲ್ಲದಕ್ಕಿಂತ ಹೆಚ್ಚು ಈಗ ಗೋವಿನಜೋಳಕ್ಕೆ ಬೆಲೆ ಬಂದಿದೆ. ಅಂದ್ರೆ ಹೊರಗಡೆ ಸಾಕಷ್ಟು ಮಾರಾಟ ಆಗ್ತಾ ಇದೆ, ಅದರಲ್ಲಿರುವಂತಹ ಔಷಧಿಯ ಗುಣಗಳ ಬಗ್ಗೆ ಹೆಚ್ಚು ಕಲ್ಪನೆ ಬರ್ತಾ ಇದೆ. ಗೋವಿನಜೋಳವನ್ನು ಸಾಕಷ್ಟು ತರಗಳಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ, ಹೀಗಾಗಿ ಗೋವಿನಜೋಳಕ್ಕೆ ಸಾಕಷ್ಟು ಬೆಲೆ ಇದೆ. ನಮ್ಮ ರೈತ ಬಾಂಧವರು ಗೋವಿನಜೋಳವನ್ನು ಬೆಳೆಯಲು ಕಡಿಲ್ಲ, ರೇಟ್ ಕಡಿಮೆ ಇದ್ರೂ ಕೂಡ ಅದು ಉತ್ಪಾದನೆ ಜಾಸ್ತಿ ಮಾಡಿದಾಗ ಲಾಭ ಖಂಡಿತ ಆಗೇ ಆಗ್ತದೆ, ಮತ್ತು ಅದಕ್ಕೆ ನಿರ್ವಹಣೆ ವೆಚ್ಚ ಕಡಿಮೆ. ಬೇರೆ ದವಸ ಧಾನ್ಯಗಳನ್ನು ನೋಡ್ತಾ ಇದ್ರೆ ಆ ನಿಟ್ಟಿನೊಳಗನ್ನು ಬೆಳಿಬಹುದು. ಆದರೆ ಬೆಳೆಯೋಕ್ಕಿಂತ ಮೊದಲು ಡಾಕ್ಟರ್ ಎಸ್ ಐ ಹರ್ಲಾಪುರ್ ಹೇಳಿದಂಗೆ ಗೋವಿನಜೋಳ ಬೆಳೆಯ ಉತ್ಪಾದನೆ ಮತ್ತು ಈ ಸಸ್ಯ ಸಂರಕ್ಷಣಾ ತಾಂತ್ರಿಕತೆಗಳನ್ನು ಅಳವಡಿಸಿಕೊಳ್ಬೇಕು. ನಾವು ಮಾಹಿತಿ ಮಾಡಿಕೊಂಡಾಗ ಮಾತ್ರ, ಯಾಕಂದರೆ ಯಾವ ಮಣ್ಣಿದೆ ಅಂತ ನೋಡಿಕೊಂಡು ನಮ್ಮ ತಳಿಗಳ ಆಯ್ಕೆ ಮಾಡ್ಕೊಳ್ಬೇಕು, ಬೇಸಾಯ ಕ್ರಮಗಳನ್ನು ಸರಿಯಾಗಿ ಅನುಸರಿಸಬೇಕು, ರಸಗೊಬ್ಬರಗಳ ಬಳಕೆ, ಕೀಟನಾಶಕಗಳ ಬಳಕೆ ಇವನ್ನೆಲ್ಲ ಯಾವಾಗ ಯಾವಾಗ ಹಾಕಬೇಕು ಅನ್ನೋದ್ರ ಬಗ್ಗೆ ಒಂದು ಸೂಕ್ತವಾದ ಮಾಹಿತಿ ನಮಗಿರಬೇಕು. ಎಮರ್ಜೆನ್ಸಿ ಏನಾದರೂ ತೊಂದರೆ ಬಂದಾಗ ಆವಾಗ ಮತ್ತೆ ವಿಜ್ಞಾನಿಗಳ ಸಹಾಯ ತೆಗೆದುಕೊಂಡು ಒಂದು ಗೋವಿನಜೋಳ ಬೆಳೆಯನ್ನು ರೋಗದಿಂದ ಮುಕ್ತವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ನೋಡಿರಿ, ಈಗ ಮುಂದೆ ಹಾಕೋ ಸಮಯ ಅಂದರೆ ಇನ್ನು 10-15 ದಿವಸದೊಳಗೆ ನೀವು ಹಾಕ್ಲಿಕ್ಕೆ ಅಡ್ಡಿಲ್ಲ. ರೋಹಿಣಿ ಮಳೆ ಬಂದು ಹೋದ್ಮೇಲೆ ಹಾಕಿದ್ರೆ ಅದು ಸಾಕಷ್ಟು ಉತ್ಪಾದನೆಯನ್ನು ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯ ಅದ. ನಮ್ಮ ರೈತ ಬಾಂಧವರಿಗೆ ಹೇಳೋಣಂದ್ರೆ ಜಾಸ್ತಿ ಉತ್ಪಾದನೆ ಮಾಡ್ಲಿಕ್ಕೆ ನೀವು ಹೆಚ್ಚು ವಿಶೇಷ ಶ್ರಮ ವಹಿಸ್ರಿ. ತುಂಬಾ ದೊಡ್ಡದಾದ ತೆನೆ ಬಂತು ಅಂದ್ರೆ ಖಂಡಿತವಾಗಿ ಉತ್ಪಾದನೆ ಜಾಸ್ತಿ ಆಗ್ತದೆ. ಅದಕ್ಕೆ ಏನ್ ಬೇಕು ಅದನ್ನೆಲ್ಲ ನೀವು ಮಾಡಿ, ಆವಾಗ ಖಂಡಿತವಾಗಿ ನಿಮ್ಮ ಉತ್ಪಾದನೆ ಜಾಸ್ತಿ ಆಗ್ತದೆ, ಮಾರುಕಟ್ಟೆಯೊಳಗೆ ನಿಮಗೆ ಬೆಲೆನೂ ಬರ್ತದೆ, ಗುಣಮಟ್ಟದ ಗೋವಿನಜೋಳವನ್ನು ಕೂಡ ತಾವು ಬೆಳಿತೀರಿ, ಹಾಗೆ ಆಗ್ಲಿ ಅಂತ ಆಸೆ ಮಾಡ್ತೀವಿ. ಡಾಕ್ಟರ್ ಎಸ್ ಐ ಹರ್ಲಾಪುರ್ ಅವರೇ, ಇಲ್ಲಿ ತನಕ ಬಂದು ನಮ್ಮೆಲ್ಲ ರೈತ ಬಾಂಧವರಿಗೆ ಸಾಕಷ್ಟು ಮಾರ್ಗದರ್ಶನ ಮಾಡಿದ್ದೀರಾ. ಗೋವಿನಜೋಳ ಬೆಳೆಯ ಉತ್ಪಾದನೆ ಮತ್ತು ಸಸ್ಯ ಸಂರಕ್ಷಣಾ ತಾಂತ್ರಿಕತೆಗಳ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಗೋವಿನ ಬೆಳೆಯ ತಾಂತ್ರಿಕತೆ ಕುರಿತು ಡಾಕ್ಟರ್ ಎಸ್ ಐ ಹರ್ಲಾಪುರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳಿನ್. ಈಗ ಕ್ಯಾರಿಕೊಪ್ಪದ ತಿಪ್ಪವ್ವ ಕೆ ಪವಾರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳೋಣ. ಮೇಗಿನ ತೊಟ್ಟಲ ಇಳಿವಿ ತೊಟ್ಟಲ ದಾನ ತೊಡಕ ಒಂದೊಂದ ಬೆಳಸಿ ಅಚ್ಚ ಬೆಚ್ಚನ ಬಿಸಿ ನೀರ ಅನಿಸೆ ಅಲ್ಲೇ ಇಟ್ಟಾರೋ ಐದ ಗಂಧದ ಬಟ್ಟ ಜೋ ಜೋ ಇಟ್ಟಾರೋ ಐದ ಗಂಧದ ಬಟ್ಟ ಜೋ ಜೋ ಅಲ್ಲೇ ಇಟ್ಟಾರೋ ಐದ ಗಂಧದ ಬಟ್ಟ ಜೋ ಜೋ ಅಲ್ಲೇ ಇಟ್ಟಾರೋ ಐದ ಗಂಧದ ಬಟ್ಟ ಪುವ ರಸಿನ ಹಚ್ಚಿ ಕಣಿಗ ಪುವ ಕಡಿಗೆ ನಚ್ಚಿ ಕಾಲಿಗ ಪುವ ಸಂಬುಳಿಗಿ ಮೆಟ್ಟೆ ನಮ್ಮ ಬನು ತಡದಳವ್ವ ಗಣಿಕ ದರಳ ಜೋ ಜೋ ನಮ್ಮ ಬನು ತಡದಳವ್ವ ಮಾಣಿಕ ದರಳ ಜೋ ಜೋ ನಮ್ಮ ಬನು ತಡದಳವ್ವ ಮಾಣಿಕ ದರಳ ಜೋ ಜೋ ನಮ್ಮ ಬನು ತಡದಳವ್ವ ಮಾಣಿಕ ದರಳ ಚಂಬು ಸಂತಿಗಿ ಹೋಗಿ ಕೆಂಚ ಪೂವ ಕೊಂಚಿಗಿ ತಂದು ಕೆಂಚನ ತಾಯಿ ಒಳಗಿಂದ ಬಂದ ನಮ್ಮ ಕೆಂಚ ಗಾಯಿ ಕೊಂಚಗಿ ಚಾಯಾದ ಒಂದ ಜೋ ಜೋ ನಮ್ಮ ಕೆಂಚಾಗಿ ಕೊಂಚಗಿ ಚಾಯಾದ ಒಂದ ಜೋ ಜೋ ನಮ್ಮ ಕೆಂಚ ಗಾಯಿ ಕೊಂಚಗಿ ಚಾಯಾದ ಒಂದ ಜೋ ಜೋ ನಮ್ಮ ಕೆಂಚಾಗಿ ಕೊಂಚಗಿ ಚಾಯಾದ ಒಂದ ಜೋ ಜೋ ಮೇಲಂಬು ಸಂತಿಗಿ ಹೋಗಿ ಬಾಲನ ಪೂವಂಗಿಯ ತಂದ ಬಾಲನ ತಾಯಿ ಒಳಗಿಂದ ಬಂದ ನಮ್ಮ ಬಾಲಗಾಯಿ ಅಂಗಿ ಚಾಯಾದ ಒಂದ ಜೋ ಜೋ ನಮ್ಮ ಬಾಲಗಿ ಅಂಗಿ ಚಾಯಾದ ಒಂದ ಜೋ ಜೋ ನಮ್ಮ ಬಾಲಗಾಯಿ ಅಂಗಿ ಚಾಯಾದ ಒಂದ ಜೋ ಜೋ ನಮ್ಮ ಬಾಲಗಿ ಅಂಗಿ ಚಾಯಾದ ಒಂದ ಜೋ ಜೋ ಅಣ್ಣ ತುಂಬುದಂದಲವ ತುಂಬ ಮಾಲಿಗಿ ಮುಡುವುದಂದಲವ ನಿಂಬಿಯ ಅಣ್ಣ ತಳಗ್ಯಾಗಿಟಗೊಂಡ ನಮ್ಮ ರಂಬಿ ಮುತ್ತೈದಾರು ಬಂದರ ಬಾಗಿನ ಕ ಜೋ ಜೋ ನಮ್ಮ ರಂಬಿ ಮುತ್ತೈದಾರು ಬಂದರ ಬಾಗಿನ ಕ ಜೋ ಜೋ ನಮ್ಮ ರಂಬಿ ಮುತ್ತೈದಾರು ಬಂದರ ಬಾಗಿನ ಕ ಜೋ ಜೋ ನಮ್ಮ ರಂಬಿ ಮುತ್ತೈದಾರ ಬಂದರ ಬಾಗಿನ ಕ ಜೋ ಜೋ ಚಿನ್ನ ಸಲಸುದಂದಲವ ಅರಸಿನ ದಿಗಿ ಮುಡುವುದಂದಲವ ಅರಸಿನ ಅಣ್ಣ ತಳಗ್ಯಾಗಿಟಗೊಂಡ ನಮ್ಮ ಸರಸ ಮುತ್ತೈದಾರು ಬಂದರ ಬಾಗಿನ ಕ ಜೋ ಜೋ ನಮ್ಮ ಸರಸ ಮುತ್ತೈದಾರು ಬಂದರ ಬಾಗಿನ ಕ ಜೋ ಜೋ ನಮ್ಮ ಸರಸ ಮುತ್ತೈದಾರು ಬಂದರ ಬಾಗಿನ ಕ ಜೋ ಜೋ ನಮ್ಮ ಸರಸ ಮುತ್ತೈದಾರು ಬಂದರ ಬಾಗಿನ ಕ ಜೋ ಜೋ ಬಂದರೋ ನಮ್ಮ ಬಾಗಿನ ತಗೊಂಡ ನಿಂತಾರೋ ನಮ್ಮ ಅಂಗಳದಾಗ ಕಂದನ ಕಾಲ ದೂಳದ ಒಂದ ನಾವು ಇಂದ ಹಿಡದಿದ್ರ ಗಿಂಡಿ ಲಗ್ಗನಿ ಜೋ ಜೋ ನಾವು ಇಂದ ಹಿಡದಿದ್ದವ ಗಿಂಡಿ ಲಗ್ಗನಿ ಜೋ ಜೋ ನಾವು ಇಂದ ಹಿಡದಿದ್ರ ಗಿಂಡಿ ಲಗ್ಗನಿ ಜೋ ಜೋ ನಾವು ಇಂದ ಹಿಡದಿದ್ದವ ಗಿಂಡಿ ಲಗ್ಗುನಿ ಜೋ ಜೋ ಆಗಿನ ತಟ್ಟಲ ಇಳಿ ತಟ್ಟಲ ದಾನ ತಡಕ ಒಂದೊಂದ ಬಿಡಸಿ ಅಚ್ಚ ಬೆಚ್ಚನ ಬಿಸಿ ನೀರ ಅನಸ ನಮ್ಮ ಬಾನು ತಡದಾಳವ್ವ ಮಾಣಿಕ ದರಳ ಜೋ ಜೋ ನಮ್ಮ ಬಾನು ತಡದಾಳವ್ವ ಮಾಣಿಕ ದರಳ ಜೋ ಜೋ ನಮ್ಮ ಬಾನು ತಡದಾಳವ್ವ ಮಾಣಿಕ ದರಳ ಜೋ ಜೋ ನಮ್ಮ ಬಾನು ತಡದಾಳವ್ವ ಮಾಣಿಕ ದರಳ ಜೋ ಜೋ ಕಣ್ಣಿಗೋ ಪೂವ ಸಸಿನ ಹಚ್ಚಿ ಕಣ್ಣಿಗೋ ಪೂವ ಕಾಡಿಗಿ ನಚ್ಚಿ ಕಾಲಿಗೋ ಪೂವ ಸಂಬುಳಿಗಿ ಮೆಟ್ಟ ನಮ್ಮ ಬಾನು ತಡದಾಳವ್ವ ಮಾಣಿಕ ದರಳ ಜೋ ಜೋ ನಮ್ಮ ಬಾನು ತಡದಾಳವ್ವ ಮಾಣಿಕ ದರಳ ಜೋ ಜೋ ನಮ್ಮ ಬಾನು ತಡದಾಳವ್ವ ಮಾಣಿಕ ದರಳ ಜೋ ಜೋ ನಮ್ಮ ಬಾನು ತಡದಾಳವ್ವ ಮಾಣಿಕ ದರಳ ಜೋ ಜೋ ಇದುವರೆಗೆ ಕ್ಯಾರೆಕೊಪ್ಪದ ತಿಪ್ಪವ್ವ ಕೆ ಪವಾರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಈಗ ಪ್ಯಾಟಿ ಧಾರಣೆ. ಮೊದಲಿಗೆ ಗದಗ್ ಪ್ಯಾಟಿ ಧಾರಣೆ ಪ್ರತಿ ಕ್ವಿಂಟಲ್ಗೆ ಹೀಗಿದೆ. ಕಡಲೆಕಾಳು ಕನಿಷ್ಠ 4013-4879, ಉದ್ದಿನಕಾಳು 1829-5449, ಹರಳು ಬೀಜ 5229, ಅಲ್ಸಂದೆ 2229, ಕುಮಿನ್ ಸೀಡ್ 6970, ಎಳ್ಳು 9211, ಹಸಿರು ಮೆಣಸಿನಕಾಯಿ 1509-45399, ಹೆಸರುಕಾಳು 3069-6844, ನೆಲಗಡಲೆ ಗೆಜ್ಜೆ ಶೇಂಗಾ 4621-6530, ಜೋಳ ಬಿಳಿ ಜೋಳ 2757-3715, ಮೆಕ್ಕೆಜೋಳ ಸ್ಥಳೀಯ 1469-2133, ಕುಸುವೆ 5283, ಸೋಯಾಬೀನ್ 4669-5391, ಸೂರ್ಯಕಾಂತಿ ಸೂರ್ಯಪಾನ 5501-6269, ಬಿಳಿ ಗೋಧಿ 2457-4515. ಇನ್ನು ಬಾಗಲಕೋಟೆ ಪ್ಯಾಟಿ ಧಾರಣೆ ಸಜ್ಜೆ ಪ್ರಭೇದ ಹೈಬ್ರಿಡ್ 2100, ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 2120, ಸೂರ್ಯಕಾಂತಿ ಪ್ರಭೇದ ಸೂರ್ಯಪಾನ 4450-6235, ತೊಗರಿ 6355-6811, ಹುಬ್ಬಳ್ಳಿ ಪ್ಯಾಟಿ ಧಾರಣಿ ಪ್ರತಿ ಕ್ವಿಂಟಲ್ಗೆ ಕಡಲೆಕಾಳು 3936, ಉದ್ದಿನಕಾಳು 2000-4501, ಒಣಮೆಣಸಿನಕಾಯಿ ಪ್ರಭೇದ ಕಡ್ಡಿ 43500, ಹೆಸರುಕಾಳು 3870-6570, ನೆಲಗಡಲೆ ಗೆಜ್ಜೆ ಶೇಂಗಾ 4640-6640, ಬಿಳಿ ಜೋಳ 1806-3510, ಜೋಳ ಹೈಬ್ರಿಡ್ ಜೋಳ 1830, ಈರುಳ್ಳಿ ಸ್ಥಳೀಯ 200-1730, ಈರುಳ್ಳಿ ಪೂನಾ